ನಿಮ್ ತಂದೆ ಕಾಲ ಜಮೀನು ಎಷ್ಟಿದೆ ಹಂಗಾರೆ? ಒಂದ್ ಎರಡೂವರೆ ಎಕರೆ ಇದೆ. ಆಮೇಲೆ ನೀವು ಮಾಡಿದ್ದು? ನಾನು ಎರಡೂವರೆ ಎಕರೆ ಮೂರ ಎಕರೆ ಆಗಿದೆ. ಒಟ್ಟೊಂದು ಐದೈದೂವರೆ ಎಕರೆ ಇದೆ, ಐದೂವರೆ ಆರು ಎಕರೆ ಒಳಗೆ. ಈಗ ನಿಮ್ಮ ತಂದೆ ಕಾಲದಲ್ಲಿ ಏನೇನೆಲ್ಲ ಬೆಳೆ ಇರ್ತಾವ? ಅವ್ರು ಅಡಿಕೆ ತೆಂಗು ಬೆಳೀತಿದ್ರು. ನಾವು ಇನ್ನು ನಮ್ಮ ಮಲ್ನಾಡಾಗಿರೋದ್ರಿಂದ ಇನ್ನು ಬಹಳ ಹೆಚ್ಚಿನ ಬೆಳೆ ಇಲ್ಲಿ ಆದಾಯ ಮಾಡ್ಕೊಳಕ್ ಆಗಲ್ಲ, ಬೆಳಿಬೋದು ಅಷ್ಟೇ. ನಾವು ಅಡಿಕೆನೆ ಒಂದು ಅಡಿಕೆ ಸ್ವಲ್ಪ ಬಾಳೆ ಅಷ್ಟೇ, ಇನ್ನು ಸ್ವಲ್ಪ ಕಾಳುಮೆಣಸು. ಇನ್ನು ಹಣ್ಣಿನ ಗಿಡಗಳು ಮನೆ ಖರ್ಚಿ ಆಗಷ್ಟು ಬೆಳ್ಕೊಂಡು ಅಷ್ಟೇ ಹೊರತು ಮತ್ತೆ ಹೆಚ್ಚುವರಿ ಇನ್ನು ಗದ್ದೆ ಮುಂಚಿನ ಇದ್ದಿದ್ದು ಒಂದು ಎಕರೆ ಒಂದೂವರೆ ಎಕರೆ ಇದೆ, ಅದು ಮಾಡ್ತಾ. ಭತ್ತ ಬೆಳ್ಕೋತಾನೆ ಇದ್ರಿ ಮನೆಗೂ ಆಗುವಷ್ಟು? ಅಷ್ಟೇ ಅಷ್ಟೇ ಅಷ್ಟೇ. ಈಗ ಭತ್ತ ಎಲ್ಲ ನಾಟಿ ಕ್ರಮ ಎಲ್ಲ ಹೇಗ್ ಮಾಡ್ತೀರಿ? ಆಳುಕಾಳುಗಳು ಸಿಗ್ತಾರಾ, ಏನ್ ಮಾಡ್ತೀರಿ? ನಮ್ಮೂರಲ್ಲಿ ಸ್ವಲ್ಪ ಅಡ್ಡಿ ಇಲ್ಲ. ಆ ಟೈಮಲ್ಲಿ ಎಲ್ಲರದ್ದು ಗದ್ದೆ ಇರೋದ್ರಿಂದ ಎಲ್ಲರಿಗೂ ಒಂದ್ ಎಕರೆ ಅರ್ಧ ಎಕರೆದಿಂದ ಮತ್ತೆ ಮಳೆಗಾಲ ಹೊರಗಡೆ ಅವರಿಗೂ ಕೆಲಸ ಕಡಿಮೆ ಇರೋದ್ರಿಂದ ಈಗ ಸ್ವಲ್ಪ ಸಿಗ್ತಾರೆ, ತೊಂದ್ರೆ ಇಲ್ಲ. ಅಂದ್ರೆ ನೀವು ಅಕ್ಕಪಕ್ಕದವರೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ? ಹೊಂದಾಣಿಕೆ ಮಾಡ್ಕೊಂಡು ಬರ್ತಾರೆ, ತೊಂದ್ರೆ ಇಲ್ಲ. ಇಲ್ಲಿ ಸ್ವಲ್ಪ ಯಾವ ತಳಿ ನಮ್ಮ ತುಂಬಾ ಕಡಿಮೆ ಇರೋದ್ರಿಂದ ನಮ್ಮಲ್ಲಿ ಅಡಿಗೆ ತುಂಬಾ ಕಡಿಮೆ ಇರೋದ್ರಿಂದ ಎಲ್ಲ ಬರ್ತಾರೆ, ತೊಂದ್ರೆ. ನಮ್ದು ಐಇಟಿ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಹಾಕೋದೆಲ್ಲ ಐಇಟಿ ಜಾಸ್ತಿ. ಹೌದು, ಎಲ್ಲ ಐಇಟಿನೇ ಜಾಸ್ತಿ. ಸಣ್ಣೊಳಿ ಕೆಲವು ಕೊಪ್ಪಳ ತಾಲೂಕಲ್ಲಿ ಸ್ವಲ್ಪ ಬೆಳೀತಾರಂತೆ. ನಮ್ಮಲ್ಲಿ ಐಇಟಿ ತಂಬತ್ತವಾಗ ಐಇಟಿನೇ, ಬಿಟ್ರೆ ಜೋಳ ಬೆಳೀತಾರೆ ಅಷ್ಟೇ. ನಮ್ದು ಅಡಿಕೆನೇ ಬಹಳ ಮುಖ್ಯವಾದ ಕೃಷಿ. ಈಗ ಭತ್ತಕ್ಕೆ ರಾಸಾಯನಿಕ ಗೊಬ್ಬರ ಏನಾದ್ರು ಹಾಕ್ತೀರಾ? ಸ್ವಲ್ಪ ನಾವು ಉಪಯೋಗಿಸ್ತೀವಿ, ಬಹಳ ತುಂಬಾ ಕಡಿಮೆ ಪ್ರಮಾಣ. ಅದು ಎಲ್ಲ ಇಡೀ ಒಂದು ಭತ್ತ ನಾಟಿ ಒಂದೂವರೆ ಎಕರೆಗೆ ನಾವು ಒಂದು 70 ಕೆಜಿ ಮುಗಿಸ್ತೀವಿ ಇಡೀ ಒಂದು ಬೆಳೆಗೆ. ಯಾವ ಗೊಬ್ಬರ ಬಳಸ್ತೀರಿ? ನಾವು ಕಾಂಪ್ಲೆಕ್ಸ್. ಎಷ್ಟು ಪ್ರಮಾಣ ಕೊಡ್ತೀರಿ, ಯಾವ ಹಂತದಲ್ಲಿ ಕೊಡ್ತೀರಿ? ಅದು ನಾವು ಸಸಿ ಮುಡಿ ಮಾಡ್ತೀವಲ್ಲ, ಅವಾಗ ಒಂದು ಸ್ವಲ್ಪ ಒಂದು 6-7 ಕೆಜಿ ಕೊಡ್ತೀವಿ ಅಷ್ಟೇ, ಒಂದು 8 ಕೆಜಿ ಒಳಗೆ. ಆಮೇಲೆ ಒಂದು 25 ಕೆಜಿನ ಒಂದ್ಸರಿ ನೆಟ್ಟಿಯಾಗಿ ಒಂದು ತಿಂಗಳಲ್ಲಿ ಕೊಡ 15 ದಿವಸ ಕೊಡ್ತೀವಿ. ಆಮೇಲೆ ಒಂದೂರು ತಿಂಗಳು ಬಿಟ್ಟು ಈ ಸಾಮಾನ್ಯ ಹಾಲು ಬರೋ ಟೈಮಲ್ಲಿ ಅವಾಗ ಒಂದು 25 ಕೆಜಿ ಕೊಡ್ತೀವಿ ಅಷ್ಟೇ. ಇದಕ್ಕೆ ಮುಂಚೆ ಕಾಂಪೋಸ್ಟ್ ಗೊಬ್ಬರ ಹಾಕಿರ್ತೀರಾ ಭೂಮಿಗೆ? ಭೂಮಿ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ನಾವು. ಮನೆಯಲ್ಲಿ ಹೈನು ರಾಸುಗಳು ಹಾಕೋದಿಲ್ಲ ಇದೆಯಾ? ಒಂದು 3 ಜಾನುವಾರು ಇದಾವೆ, ಹೆಚ್ಚಿಗೆ ಇಲ್ಲ ನಮ್ಮಲ್ಲಿ. ಈಗ ಜಾನುವಾರು ಸ್ವಲ್ಪ ಹಾಕೋ ಸ್ವಲ್ಪ ಕಷ್ಟ ಇದೆ ನಮ್ಮ ಮಲೆನಾಡ ಭಾಗದಲ್ಲಿ, ಹಂಗ ನಾವು ಹೆಚ್ಚಿಗೆ ಸಾಕಣಕ್ಕೆ ಆಗ್ತಾ ಇಲ್ಲ. ಮತ್ತೆ ನಮಗಾಗಷ್ಟು ನಮ್ಗೆ ಗೊಬ್ಬರ ಕೂಡ ಅಷ್ಟು ಈಗ ಹಾಕೊಂಡು ಸಾಕಿದ್ರು ಕೂಡ ನಾವು ಬೇಕಾದಷ್ಟು ಗೊಬ್ಬರ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾವು ಏನಿದ್ರು ಗೊಬ್ಬರ ಹೊರಗಿಂದ ತಗೊಂಡು ತರಬೇಕಾಗಿದೆ. ಈ ಹೊರಗಡೆಯಿಂದ ಗೊಬ್ಬರ ಅಂದ್ರೆ ಸಗಣಿ ತರದ ಅಷ್ಟೇ? ಇಲ್ಲ ಇಲ್ಲ, ನಾವು ಕುರಿಗೆ ಏನ ಏನ್ ಮಾಡಿದೀವಿ ಅಂತಂದ್ರೆ ಸಗಣಿ ತಂದ್ರೆ ನೇರವಾಗಿ ಅಡಿಕೆ ತೋಟಕ್ಕೆ ಆಗಲಿ ಗದ್ದೆ ಹಾಕಕ್ಕೆ ಅಷ್ಟು ಚೆನ್ನಾಗಿಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಕುರಿ ಗೊಬ್ಬರ ಒಳ್ಳೆಯಿಂದ ಕುರಿ ಗೊಬ್ಬರ ತರ್ತಾ ಇದೀವಿ ನಾವು. ಹೊರಗಿಂದ ಚಿತ್ರದುರ್ಗ ಎಲ್ಲಿಂದ ಬರ್ತಾ ಗೊತ್ತಲ್ಲ ನಮಗೆ, ಅಂದ್ರೆ ನಮ್ಗೆಲ್ಲ ಈಗ ಕುರಿ ಗೊಬ್ಬರನೇ. ಈಗ ಅಂದ್ರೆ ಈಗ ಕಾಂಪೋಸ್ಟ್ ಗೊಬ್ಬರ ಅಡಿಕೆಗೂ ಸಾಕಾಗಲ್ಲ? ಇಲ್ಲ, ಖಂಡಿತ ಸಾಕಾಗ. ನಾವು 3 ಜಾನುವಾರು ಕಟ್ಕೊಂಡ್ರು ಕೂಡ ನಾವು ಬೇಕಷ್ಟು ನಮಗೆ ಕಾಲುಭಾಗ ಸಾಕಾಗಿಲ್ಲ. ಅದು ಈಗ ಆಗುವಂತ ಅಲ್ಪ ಸ್ವಲ್ಪ ಕಾಂಪೋಸ್ಟ್ ಅನ್ನ ನೀವು ಭತ್ತದ ಬೆಳೆಗೆ ಉಪಯೋಗಿಸ್ಕೊತಿದ್ದೀರಾ? ಬೆಳಗ್ಗೆ ಉಪಯೋಗಿಸ್ತೀವಿ, ಜಾಸ್ತಿ ಹೊಡೆದ್ರೆ ಅಡಿಕೆ ಹಾಕ್ತಿದ್ದೀವಿ ಅಷ್ಟೇ. ಈಗ ಅಡಿಕೆ ಎಲ್ಲ ಹೇಗೆ ನಿರ್ವಹಣೆ ಮಾಡ್ತಿದ್ರಿ? ಆಳು ಕಾಳುಗಳ ಸಮಸ್ಯೆ ಇದೆ, ಮತ್ತೆ ಬೇಸಾಯ ಕ್ರಮಗಳೆಲ್ಲ ಹೇಗೆ? ಇತ್ತೀಚಿನ ದಿನಗಳಲ್ಲಿ ನಮಗೆ ಬಯಲುಸೀಮೆಗಳಿಂದ ತುಂಬಾ ಜನ ಬರ್ತಾರೆ, ಹಂಗಾಗಿ ಆಳು ಕಾಳು ನಮಗೆ ತುಂಬಾ ಬೆಲೆ ಕೊಡಬೇಕಾಗತ್ತೆ ಅವರಿಗೆ. ಯಾಕೆಂದ್ರೆ ತುಂಬಾ ದೂರದಿಂದ ಬಂದಿರ್ತಾರೆ, 500-600 ರೂಪಾಯಿ ಸಂಬಳ ಕೊಡಬೇಕಾಗತ್ತೆ. ಅವ್ರ ಮೂಲಕ ನಾವು ಕೆಲಸ ಮಾಡ್ತಿದ್ದೀವಿ. ನಮಗೆ ಕೆಲಸಕ್ಕೆ ಹಣ ಜಾಸ್ತಿ ಕೊಟ್ಟರೆ ಕೆಲಸ ಆಗತ್ತೆ ಅಂತ ತೊಂದರೆ ಇಲ್ಲ. ನಮ್ಗೆ ದೊಡ್ಡ ಸಮಸ್ಯೆ ಏನಂದ್ರೆ ಮರ ಹತ್ತಿ ಆ ಮರಕ್ಕೆ ಸ್ಪ್ರೇ ಮಾಡುವಂಥದ್ದು ಮತ್ತೆ ಕೊನೆಯಂಥದ್ದು, ಇವೆರಡು ತುಂಬಾ ಸಮಸ್ಯೆ ಇದೆ. ಈ ಮಳೆಗಾಲದಲ್ಲಿ ಸ್ಪ್ರೇ ಮಾಡೋದಕ್ಕೆ ನಮಗೆ ನುರಿತಕ್ಕಂಥ ಕೆಲಸಗಾರರು ನಮಗೆ ಸಿಕ್ಕಲಿಲ್ಲ, ದೊಡ್ಡ ಸಮಸ್ಯೆ ಇರೋದು ಅಲ್ಲಿ. ಮತ್ತೆ ಇನ್ನು ಅಡಿಕೆ ಸಮಸ್ಯೆ ಅಂತಂದ್ರೆ ನಮಗೆ ಬೆಲೆ ಮೇಲೆ ಏರೋ ತಗ್ಗು ಆಗ್ತಾ ಇರುತ್ತೆ, ಅದು ತುಂಬಾ ತೊಂದರೆ ಆಗ್ತದೆ ನಮಗೆ. ನಮಗೆ ಅಡಿಕೆ ಕೊಡಂಗಿಲ್ಲ, ಬಿಡಂಗಿಲ್ಲ, ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅಡಿಕೆ ರೇಟ್ ಕೆಳಗಡೆ ಮಾಡುತ್ತೆ. ಇದು ನಮಗೆ ಅನುಭವಿಸಿರೋದು ತುಂಬಾ ಸಮಸ್ಯೆ. ಮತ್ತು ಮಂಗನ ಹಾವಳಿ, ಮರ ಹತ್ತಕ್ಕಂಥವ್ರ ಸಮಸ್ಯೆ, ಮಂಗನ ಹಾಳೆ ಮತ್ತೆ ಬೆಲೆ ಏರಿಳಿತ, ಇದು ದೊಡ್ಡ ಸಮಸ್ಯೆ ಇರೋದು ನಮಗೀಗ. ಉಳಿದಿದ್ದಕ್ಕೆಲ್ಲ ನಾವು ಬಯಲುಸೀಮೆ ಜನ ಬರ್ತಾರೆ, ಬೆಲೆ ಜಾಸ್ತಿ ಕೊಟ್ಟು ನಾವು ಮಾಡ್ತಾ ಇದೀವಿ ಈಗ. ನಮಸ್ಕಾರ ಶ್ರೀನಿವಾಸ ಸುರ್ತಿಯವರೇ. ಹಾ, ನಮಸ್ಕಾರ. ಈಗ ತಾವು ಬಹಳ ಲಾಗಾಯತಿನಿಂದನೂ ಬಹಳ ಪ್ರಗತಿಪರ ಕೃಷಿಕರಾಗಿದ್ರಿ, ಯಾವುದೋ ಕಾರಣಕ್ಕೆ ಜಮೀನನ್ನು ಕೊಡಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು, ಈಗ ಯಾವ್ದೋ ಒಂದು ವ್ಯವಹಾರ ಮಾಡ್ಕೊಂಡಿದ್ರಿ. ಈಗ ನಿಮ್ ಕಾಲದಲ್ಲೆಲ್ಲ ಹೇಗೆ ಕೃಷಿ ಮಾಡ್ತಾ ಇದ್ರಿ ಪಾಪ? ಈಗ ಅವಿನಾಶ್ ಅವ್ರು ಹೇಳ್ತಾ ಇದ್ರು ಸಮಸ್ಯೆಗಳನ್ನೆಲ್ಲವ, ಆಗ ಹೇಗಿತ್ತು ಕೃಷಿ? ನಮ್ಮಲ್ಲಿ ಕೃಷಿ ಅಂದ್ರೆ ಅವಾಗ ಯಂತ್ರಗಳು ಏನಿಲ್ಲ. ನಾವೇನಪ್ಪ ಕೇಳಿ, ಎತ್ತು ಕೋಣ ಈ ಒಳಗೆ ನಮ್ದೊಂದು 10 ಎಕರೆ ಗದ್ದೆ, ಒಂದು 3 ಎಕರೆ ತೋಟ ಇತ್ತು. ಅವಾಗ ನಾವೇ ಎಲ್ಲ ಗೊಬ್ಬರ ಗಿಬ್ಬರ ಕೊಡ್ಲಾದೇನಿಲ್ಲ, ನಮ್ಮ ಮನೆಯಲ್ಲೇ ಮಾಡ್ತಿದ್ದು. ಮನೆಯಲ್ಲೇ ನಮಗೆ ಒಂದ್ ಜೊತೆ ಕೋಣ, ಒಂದು 7-8 ಎಮ್ಮೆ, ಒಂದು 15 ಜನ, ಗಾಡಿ ಎತ್ತು ಎಲ್ಲ ಇತ್ತು. ನಾವೇ ಅದ್ರೊಳಗೆ ಕೃಷಿ ನಾವೇ ಕೊಟ್ಟಿಗೆ ಗೊಬ್ಬರ ಎಲ್ಲ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ನಾವೇ ಕೃಷಿ ಮಾಡ್ತಿದ್ದು. ಅದೇ ಅಂದ್ರೆ ಅವಾಗ ಆಳು ಕಾಳುಗಳ ಸಮಸ್ಯೆ ಇರಲಿಲ್ಲ. ಆಳು ಕಾಳುಗಳ ಸಮಸ್ಯೆ ಏನಿಲ್ಲ, ಸಿಗ್ತಿದ್ರು, ಅದಕ್ಕೇನು ತೊಂದರೆ ಇಲ್ಲ. ಭತ್ತದ ಇಳುವರಿ ಎಲ್ಲ ಹೇಗಿತ್ತು ಅವಾಗ? ಇಳುವರಿ ಎಲ್ಲ ನಮ್ಮಲ್ಲಿ ಅವಾಗ ಈ ಹೈಬ್ರಿಡ್ ಎಲ್ಲ ಹಾಕಿರಲಿಲ್ಲ, ದಪ್ಪ ಭತ್ತಗಳು ಹಾಕ್ತಿದ್ರು, ಜೋಳಗ ಪುಟ್ಟಗ್ಗೆ ರತ್ನ ಚೂಡಿ ಅಂತ, ಅವೆಲ್ಲ ಕಡಿಮೆ. ಒಂದು ಎಕರೆಗೆ ಏನಿದ್ರು ಕೂಡ ಒಂದು 10 ಕ್ವಿಂಟಲ್, ಅದ್ರ ಮೇಲೆ ಏನು ಬರ್ತಿರ್ಲಿಲ್ಲ. ಅಂದ್ರೆ ರೋಗ ಈಗ ಏನು ಬರ್ತಿರ್ಲಿಲ್ಲ, ಔಷಧಿ ಹೊಡೆಯೋದು ಇದೆಲ್ಲ ಏನಿಲ್ಲ, ತೋಟ ಗಿಟ್ಟ ಗದ್ದೆ ಗಿದ್ದೆಗೆಲ್ಲ ಅಂತೇಳಿ. ರಾಸಾಯನಿಕ ಗೊಬ್ಬರನು ಅಷ್ಟಾಗಿ ಬಳಸ್ತಿರ್ಲಿಲ್ಲ, ರಾಸಾಯನಿಕ ಗೊಬ್ಬರ ಹಾಕ್ತಾನೆ ಇರಲಿಲ್ಲ, ಸ್ವಲ್ಪನೂ ಹಾಕ್ತಿರ್ಲಿಲ್ಲ. ಹಾಕ್ತಿರ್ಲಿಲ್ಲ ನಾವು ಅಂದ್ರೆ ಬೇಸಿಗೆಯಲ್ಲಿ ಒಂದು ತಗ್ಗಿನ ಗದ್ದೆಗಳಿಗೆಲ್ಲ ಒಂದು ಸಾಲ ಹೂಡಿಬಿಡ್ತಿತ್ತು, ಅವಾಗ ಒಳ್ಳೆ ಅದು ಒಣಗಿರ್ತಿತ್ತು. ಆಮೇಲೆ ಸುಡುಮಣ್ಣು ಅಂತ ಕೊಡ್ತಿತ್ತು ಗದ್ದೆ ಒಳಗೆ, ಸೊಪ್ಪು ಹಾಕಿ ಒಂದಾಸ್ ಸೊಪ್ಪು ಒಂದಾಸ್ ಮಣ್ಣು ಹಾಕಿ ದೊಡ್ಡ ದೊಡ್ಡ ಗುಡ್ಡೆ ಮಾಡಿ ಕೊಡ್ತಿತ್ತು, ಅದನ್ನೆಲ್ಲ ಹಾಕ್ತಿತ್ತು.

ಕುರಿ ಗೊಬ್ಬರ ಬುಡ ಹೆಚ್ಚಿಗೆ ಬಿಡಿಸೋದು ಬೇಡ, ಸುಮ್ಮನೆ ಹಾರೆಯನ್ನು ಸ್ವಲ್ಪ ಕೆತ್ತದಂಗೆ ಮಾಡ್ಬಿಟ್ಟು ಹಾಕ್ತಿದ್ದೀವಿ. ಮತ್ತೆ ಈಗ ಹೇಳಿದಂಗೆ ಸೊಪ್ಪು ಹಾಕೋದು ಮತ್ತೆ ಬೇರೆ ಬೇರೆ ರೀತಿಯ ಕೆಲಸಗಳ ಮಣ್ಣ ಚೆಲ್ಮನ್ ಮಾಡೋದು ಇವೆಲ್ಲ ಮಾಡ್ತಾ ಹೋದ್ರೆ ನಮ್ಗೆ ತುಂಬಾ ದುಬಾರಿ ಆಗುತ್ತೆ. ಯಾಕಂದ್ರೆ ಈಗ ಆಳುಗಳು ಖರ್ಚು ತುಂಬಾ ಕಾಸ್ಟ್ಲಿ ಆಗಿದೆ, ಈಗ ಅವೆಲ್ಲ ಸಂಬಳ ತುಂಬಾ ಕೇಳ್ತಾರೆ. ಹಂಗ ನಾವು ಆದಷ್ಟು ಕೆಲಸ ಕಡಿಮೆ ಮಾಡೋದ್ರ ಬಗ್ಗೆ ಗಮನ ಕೊಡ್ತೀವಿ ಅಷ್ಟೇ ಹೊರತು ಹಿಂದಿನ ರೀತಿಯಲ್ಲಿ ಕ್ರಮ ಪದ್ಧತಿ ಹಿಂದಿನ ರೀತಿ ಚೆಲ್ಮನ್ಗಳು ಇವೆಲ್ಲ ತುಂಬಾ ಕಡಿಮೆ ಆಗಿದೆ ನಮ್ಗೆ ಆಗ್ತಾ ಇಲ್ಲ. ಅವೆಲ್ಲ ನಾವು ಸ್ವಲ್ಪ ಬುಡ ಬಡಿಸ್ಬಿಟ್ಟು ಕುರಿ ಗೊಬ್ಬರ ಕೊಡ್ತೀವಿ, ನಾವು ಸ್ವಲ್ಪ ಪೊಟ್ಯಾಶ್ ಕೊಡ್ತೀವಿ. ಬೇರೆ ಏನು ಹೆಚ್ಚಿಂದು ಅಂತಂದ್ರೆ ಇನ್ನೇ ನಮ್ಮ ಹಟ್ಟಿ ಗೊಬ್ಬರ ಇರ್ತದೆ, ಸ್ವಲ್ಪ ಕೊಡ್ತೀವಿ ಅಷ್ಟೇ. ಅಲ್ಲಿ ಏನೋ ಗದ್ದೆ ಹಾಕಿ ಉಳಿದಿರ್ತಕ್ಕಂಥ ಗೊಬ್ಬರ ಕೊಡ್ತಿದ್ವಿ, ಬಿಟ್ಟರೆ ಮತ್ತೆ ಹೆಚ್ಚಿನ ನಾವೇನು ಮಾಡ್ತಾ ಇಲ್ಲ ಅದಕ್ಕೆ. ಅಂದ್ರೆ ಒಟ್ಟಾರೆಯಾಗಿ ಕಾಲಕ್ಕೆ ತಕ್ಕಂಗೆ ನಾವು ಬದಲಾವಣೆ ಆಗಬೇಕು. ಯಾಕಂದ್ರೆ ಈಗ ಆಳುಗಳು ಸಮಸ್ಯೆ ತುಂಬಾ ಇರೋದ್ರಿಂದ ತುಂಬಾ ಹಳೆ ಪದ್ಧತಿ ನಾವು ಅನುಸರಿಸಿ ಕೆಲಸ ಮಾಡೋಕ್ಕಾಗೋದಿಲ್ಲ ಈಗ. ಇಲ್ಲ ಅವಿನಾಶ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನ ರೈತರು ತಮ್ಮ ಮಟ್ಟದಲ್ಲೇ ಪ್ರಯೋಗಗಳನ್ನ ಮಾಡಿ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಒಳಸುರಿ ಹಾಕದನೆ ಹೆಚ್ಚೆಚ್ಚು ಆದಾಯವನ್ನು ಎಷ್ಟು ಸಾಧ್ಯವೋ ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಹಜ ಕೃಷಿ ಮತ್ತೆ ಸಾವಯವ ಕೃಷಿ ಮತ್ತೆ ಈ ಗೊಬ್ಬರದ ಗುಂಡಿಲ್ಲೇ ಅಲ್ಲೇ ದನಿನ ಗೋಮೂತ್ರ ಇದನ್ನ ಕಲಸ ಮಾಡ್ತಕ್ಕಂಥದ್ದು ಅದು ಕೂಡ ನಿರಂತರವಾಗಿ ಇದು ನಾವು ಮಾಡ್ತಕ್ಕಂಥದ್ದು ವರ್ಷದ ಎರಡು ವರ್ಷಕ್ಕೊಂದು ಕೆಲಸ ಮಾಡ್ತೀವಿ ಕುರಿ ಗೊಬ್ಬರ. ಇದಾರೆ ನಿರಂತರ ಕೆಲಸ ಆಗುತ್ತೆ ನಮ್ಗೆ, ಇದು ಅದು ಆಗತ್ತೆ ಸಾಧ್ಯ ಇದೆ. ಅಂದ್ರೆ ನಮ್ಗೆ ನಿರಂತರವಾಗಿ ನಮ್ಗೆ ಕೆಲಸ ಮಾಡಕ್ ಸಾಧ್ಯ ಇದೆ ಅಂತಂದ್ರೆ ಆ ರೀತಿಯಾಗಿ ನಾವು ಶೂನ್ಯ ಬಂಡವಾಳದಲ್ಲಿ ಒಂದು ಗುಂಡಿ ಮಾಡಿಬಿಟ್ಟು ಅದಕ್ಕೆ ಗೋಮೂತ್ರ ಗೋಮಯ ಮತ್ತೆ ಈ ಬೆಲ್ಲ ಇವೆಲ್ಲ ಹಾಕಿತ್ತು ಕೊಳಸ್ಬಿಟ್ಟು ಅದನ್ನ ಸ್ವಲ್ಪ ದಿವಸ ಅಥವಾ ವಾರಕ್ಕೆ 15 ಎರಡು ಮೂರು ಲೀಟರ್ ಅದು ಹೋಯ್ತಾ ಇದ್ರು. ಅದರಿಂದ ಕೂಡ ಸಾಕಷ್ಟು ಅಡಿಕೆ ನಾವು ಇಳುವರಿ ತೆಗಿಬಹುದು, ಆಗೋದಿಲ್ಲ ಅಂತೇನಿಲ್ಲ. ಅಂದ್ರೆ ಕೃಷಿಯಲ್ಲಿ ನಾನಾ ರೀತಿ ಪದ್ಧತಿಗಳಿದೆ, ಅಡಿಕೆ ಬೆಳೆಗೆ ಕೂಡ 16 ರೀತಿ ಪದ್ಧತಿಗಳಿದೆ. ಸಾವಯವ ಕೃಷಿ ಬರೀ ಕೆಲವರು ಬರೀ ರಾಸಾಯನಿಕ ಗೊಬ್ಬರ ಬಳಸಿ ತೋಟ ಮಾಡ್ತಕ್ಕಂಥವ್ರು ಇದ್ದಾರೆ, ಅಂದ್ರೆ ಅಷ್ಟು ಒಳ್ಳೆಯಲ್ಲ ಅಂತ ಇತ್ತೀಚೆಗೆಲ್ಲ ಅದು ಇದಾಗಿದೆ. ಸಾವಯವ ಕೃಷಿನೇ ಒಳ್ಳೆಯದು. ಸಾವಯವ ಕೃಷಿಯಲ್ಲಿ ಕೂಡ ನಾನಾ ರೀತಿ ಕ್ರಮಗಳೆಲ್ಲ ಇದಾವೆ ಈಗ. ಈಗ ಅಡಿಕೆನಲ್ಲಿ ಕಾಳುಮೆಣಸು ಬೇರೆ ಹಾಕಿದ್ರೆ, ಕಾಳುಮೆಣಸು ಸ್ವಲ್ಪ ಇದೆ, ಕಾಳುಮೆಣಸಿಗೆ ಏನಾದ್ರು ರೋಗ ಬಂದಿದೆಯಾ? ಅದಕ್ಕೆ ಮಳೆ ಜಾಸ್ತಿ ಇದ್ರೆ ಸ್ವಲ್ಪ ಸ್ವರ್ಗ ರೋಗ ಇವೆಲ್ಲ ಬರ್ತದೆ. ನಾವು ಅದಕ್ಕೆ ಏನಾದ್ರು ಬೋರ್ಡ ಮಿಶ್ರಣ ಸ್ಪ್ರೇ ಮಾಡ್ತೀವಿ ಅಷ್ಟೇ, ಮತ್ತೆ ಹೆಚ್ಚಿನ ನಾವು ಮಾಡ್ತಾ ಇಲ್ಲ. ಅದಕ್ಕೆ ರೋಗ ತುಂಬಾ ಇದೆ, ಖಂಡಿತ ರೋಗ ಜಾಸ್ತಿ ಇದೆ ಅದರಲ್ಲೆಲ್ಲ. ಈಗ ಅಡಿಕೆಗೆ ಒಟ್ಟು ಎಷ್ಟು ಸರಿ ಸ್ಪ್ರೇ ಮಾಡ್ತೀರಿ? ನಾವು 3 ಕಾಲ ಹಿಂದೆ ಮಳೆ ಕಡಿಮೆ ಇದ್ರಿಂದ 2 ಸರಿ ಸ್ಪ್ರೇ ಮಾಡ್ತಾ ಇದ್ವಿ, ಬೋರ್ಡ ಮಿಶ್ರಣ 2 ಸರಿ ಸ್ಪ್ರೇ ಮಾಡ್ತಾ ಇದ್ವಿ. ಅಂದ್ರೆ ಒಂದು ಜೂನ್ ತಿಂಗಳಲ್ಲಿ ಒಂದ್ಸರಿ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಒಂದ್ಸರಿ ಮಾಡ್ತೀವಿ. ಈ ಸರಿ ಈಗಾಗಲೇ ಒಂದ್ ಸರಿಯಾಗಿ 2 ಸರಿ ಹೊರಗೆ ಡೀಲ್ ಮಾಡ್ತಾ ಇದ್ವಿ, ಬಹುಶಃ ಈ ಸರಿ 3-4 ಸರಿ ಸ್ಪ್ರೇ ಮಾಡಬೇಕಾಗತ್ತೆ ಅಂತ ಕಾಣುತ್ತೆ. ಮತ್ತೆ ಸ್ಪ್ರೇ ಮಾಡಕ್ ಕೂಡ ಆಗ್ತಾ ಇಲ್ಲ, ತುಂಬಾ ಮಳೆ ಇದೆ ಈಗ, ಈ ಮಳೆಯಲ್ಲಿ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಹಂಗಾಗಿ ಮತ್ತೆ ಆ ಮರ ಹತ್ತಿ ಮಳೆ ಮರ ತುದಿ ಹೋಗಿ ಸ್ಪ್ರೇ ಮಾಡ್ಬೇಕಲ್ಲ, ಆ ನುರಿತ ಕೆಲಸಗಾರ ಸಿಕ್ಕೋದಕ್ಕೂ ಕಷ್ಟ ಉಂಟು ಈಗ. ಹಂಗಾಗಿ ನಾವು ಸಮಸ್ಯೆ ಆಗಿದೆ ಒಟ್ಟಾರೆ. ಶ್ರೀನಿವಾಸ ಮೂರ್ತಿಗಳೇ, ತಾವು ಆ ಕಾಲದಲ್ಲಿ ವಿಪರೀತ ಮಳೆ ಇತ್ತು, ಅವಾಗೆಲ್ಲ ಎಷ್ಟು ಸರಿ ಸ್ಪ್ರೇ ಮಾಡ್ತಾ ಇದ್ರಿ? 3 ಮಾಡ್ತಿದ್ದು, 2 ಅಥವಾ 3 ಮಾಡ್ತಿದ್ದು. ಅವಾಗ ಮೇಲ್ವರೆಗೂ ಹೋಗಿ ಹತ್ತಿ ಕಂಪ್ಲೀಟ್ ಹೊಡಿತಿದ್ರು. ಅವಾಗ ಮಳೆ ಕಡಿಮೆ ಇದ್ದಾಗ ನೋಡಿ, ನಾವು ಅವಾಗ ಸಾಧಾರಣ ಅವಾಗ ಮಳೆ ಕಡಿಮೆ ಇರಬೇಕು, ಸಾಧಾರಣ ಸ್ವಲ್ಪ ಬಿಟ್ಟು ಆ ಬಾಳೆ ಎಲೆ ಒಣಗಬೇಕು, ತೋಟದಲ್ಲಿ ಬಾಳೆ ಎಲೆ ಸ್ವಲ್ಪ ಒಣಗಿದ ಮೇಲೆ ಆಮೇಲೆ ಹೊಡೆಯೋದು. ಇಲ್ಲಿ ಹೋದ್ರೆ 4 ಕಾದಾರು ಹೊಡಿತು, ಈಗ ಗಂಡಕ್ಕೆ ಸ್ಪ್ರೇ ಮಾಡಿ ಕೂಡಲೇ ಬರ್ತಿರ್ಲಿಲ್ಲ ಅಂತೇಳಿ ತೋಟದಲ್ಲೇ ಕಾದು ಕೂತು ಹುಳು ಆದಾಗ ನೋಡಿ, ಮಳೆ ಬಿಟ್ಟಾಗ ನೋಡಿ ಅದನ್ನ ಹೊಡೆಯೋದು ಎಲ್ಲ. ಅಂದ್ರೆ ಅವಾಗ ಸ್ವಲ್ಪ ಜಡಿ ಮಳೆನೇ ಜಾಸ್ತಿ ಇರೋದ್ರಿಂದ ನೀವು ಕಾದು ಕೂತ್ಕೊಂಡು ಬಿಡುವಾದಾಗ ಹೊಡಿಬೇಕಾಗಿದ್ದು ಅನಿವಾರ್ಯ ಆಗಿತ್ತು. ಅವಾಗ ಬಿಡುವಾದಾಗ ನೋಡಿ ನಾವು ಹೊಡಿತಿತ್ತು, ಅದ್ರ ರೋಗ ಇರ್ತಿತ್ತು. ಅದ್ರ ರೋಗ ನಾವು ಒಂದ್ಸಲಿ ಕಂಟ್ರೋಲ್ ತಂದ್ಬಿಟ್ರೆ, ಒಂದ್ 3-4 ಬರದೆ ಕಂಟ್ರೋಲ್ ತಂದ್ಬಿಟ್ರೆ ನಾವು ಹೊಡ್ಕೊಂತಿದ್ಬಿಟ್ರೆ ಬರಲ್ಲ ಅಂತೇಳಿ. ಕೆಲವರು ತೋಟಕ್ಕೆ ಅಂತ ಹೊಡೆಯೋದೇ ಲೇಟ್ ಆಗಿ ಏನಪ್ಪ ಕೇಳಿ, ಮಳೆ ಹಿಡಿದ್ರ ಮೇಲೆ ಮಳೆ ಹಿಡಿದು ಒಂದು 15 ಹೊಡ್ಕೊಂಡ್ಬಿಡ್ಬೇಕು ನಾವು. ನೆಲ ತಂಡಿ ಆಗೋದ್ರೊಳಗೆ ಹೊಡಿಬೇಕು, ನೆಲ ತಂಡಿ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ನಾವು ಔಷಧಿ ಹೊಡೆದ್ರೆ ಅದು ಕಂಟ್ರೋಲ್ ಬರೋದಿಲ್ಲ ಅಂತ. ಈಗ ಬೋರ್ಡ ಮಿಶ್ರಣವನ್ನೆಲ್ಲ ಹೇಗೆ ಎಷ್ಟು ಪರ್ಸೆಂಟ್ ತಯಾರು ಮಾಡ್ತಿದ್ರಿ, ಅದನ್ನ ಹೇಗೆ ಮಾಡ್ಕೋತಿದ್ರಿ? ಅವಾಗ 100 2 ತುತ್ತ, 3 ಸುಣ್ಣ, ಆಮೇಲೆ ರಾಳ ಅಂತೇಳಿ ಅದೊಂದು 300 ಅಂಟು ಅಂಟು ಅಂಟು ಅದು ಅವಾಗ ಇದು ಕೇಶನ್ ಒಂದು ಬರ್ತಿತ್ತು, ಅದು ಈ ತರ ರಾಳ ಅಲ್ಲ ಹಿಂದೆ ಈ ರವೆ ನಮನೆ ಅಂತ ಅದನ್ನು ಉಪಯೋಗಿಸ್ತಿತ್ತು. ಈ ತುತ್ತನ ಫಸ್ಟ್ ನೆನ್ಸ್ಕೊಂಡ್ಬಿಡೋದು, ನೆನ್ಸಿ ಇಟ್ಕೊಂಡು ತುತ್ತ, ಆಮೇಲೆ ಸುಣ್ಣದ ನೀರಲ್ಲೇ ಸುಣ್ಣನ ನೆನ್ಸ್ಕೊಂಡು ಸುಣ್ಣದ ನೀರಲ್ಲೇ ಮಿಕ್ಸೆಡ್ ಮಾಡಿ ಹಾಕೋದು, ಲಾಸ್ಟಿಗೆ ಅದನ್ನ ರಾಳ ಇದನ್ನು ಹಾಕ್ಬಿಡೋದು ಮಿಕ್ಸೆಡ್ ಮಾಡ್ಕೊಳ್ಳೋದು. ಅಕಸ್ಮಾತ್ ಹೊಡಿಲಿಕ್ಕೆ ಆಗದೆ ಮಳೆ ಬಂದು 2 ಬಿಟ್ಟು ಹೋದು ಅಂತ ಹೇಳಿದ್ರೆ ಆಮೇಲೆ ಮತ್ತೆ 2 ಸುಣ್ಣ ಜಾಸ್ತಿ ಹಾಕ್ಬಿಡ್ತಿದ್ದು, ಆ ಸುಣ್ಣದ ಪೌರು ಕಡಿಮೆ ಇದೆ ಹೋಗಿರುತ್ತೆ ಅನ್ಕೊಂಡು, ಮಳೆ ಜಾಸ್ತಿ ಅಲ್ಲ 2 ಕಾದು ಹೊಡೆದಿದ್ದು ಇದೆ. ಅವಿನಾಶ್ ಅವರೇ, ತಾವು ಸಹ ಈಗ ಶೇಕಡ 2 ಪ್ರಮಾಣದಲ್ಲೇ ಬೋರ್ಡ್ ಹಾಕ್ತಿದ್ದೀರಾ? 100 ಹಂಡೆ ಅದಕ್ಕೆ 2 ಹಾಕ್ತಿದ್ದೆ ನಾವು ಅಷ್ಟೇ. ಈಗ 200 ಡ್ರಮ್ ಅದಕ್ಕೆ 4 ಹಾಕ್ತಾರೆ ಅಷ್ಟೇ. ಈ ವರ್ಷ ಕೂಡ ಹಿಂದಿನ ರೀತಿ ಹಿಂದೆ ಇವ್ರು ಹೇಳ್ದಂಗೆ ತುಂಬಾ ಮಳೆ ಇರ್ತಿತ್ತು, ಅದೇ ರೀತಿ ಮಳೆ ಈ ವರ್ಷ ಕೂಡ ಇದೆ ನಮ್ಗೀಗ. ಹಂಗಾಗಿ ಈ ವರ್ಷ ನಮ್ಮ ಮಲೆನಾಡ ಭಾಗದಲ್ಲಿ ತುಂಬಾ ಕೊಳೆ ಬಂದು ಹೋಗ, ನಮ್ಮಲ್ಲೂ ಈಗಾಗಲೇ ಕೊಳೆ ಬಂದಿದೆ. ಯಾಕಂದ್ರೆ ಈ ವರ್ಷ ನಾವು ಹೊಡೆದು ಈಗಾಗಲೇ ಔಷಧಿ 1 ಅದು ತುಂಬಾ ಅಂದ್ರೆ ತುಂಬಾ ಮಳೆ ಬಂದು ಹೋಗಿದೆ ಈಗಂತೂ. ಆದ್ರಿಂದ ಈಗಾಗಲೇ ಕೊಳೆ ರೋಗ ಪ್ರಾರಂಭ ಆಗಿದೆ ನಮ್ಮಲ್ಲೆಲ್ಲ ಈಗ. ಆದ್ರೆ ಸ್ಪ್ರೇ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಮಳೆ ಬರ್ತಾನೆ ಇದೆ, ಮರ ಹತ್ತೋರ್ ಇಲ್ಲ, ಹತ್ತಿದ್ರು ಕೂಡ ಸ್ಪ್ರೇ ಮಾಡಕ್ ಆಗಲ್ಲ, ಮಳೆ ಅಪಾಯ ಇದೆ. ಆದ್ರಿಂದ ಈ ವರ್ಷ ನಮಗೆ ಕೊಳೆ ರೋಗದ ಅಡಿಕೆ ಉಳಿಸೋಣ ಸ್ವಲ್ಪ ಕಷ್ಟನೇ ಆಗ್ತದೆ. ಈಗ ಇನ್ನು ಅಡಿಕೆ ರೇಖೆ ನೀವೇ ಸ್ವಂತ ಮಾಡ್ತೀರೋ? ಸ್ವಂತ ಮಾಡ್ತೀವಿ. ಈಗ ಬೇಸು ಕ್ರಮಕ್ಕೆಲ್ಲ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ರಿ? ನಾವು ದೊಡ್ಡದ ಹಂಡೆ ಮಾಡಿದ್ದೀವಿ, ಅದರಲ್ಲಿ ಒಂದ್ಸರಿ ಒಂದು ಹಂಡೆಲ್ಲಿ ಒಂದ್ಸರಿ ಬೇಯಿಸ್ತಾ ಇದ್ರೆ ಸುಮಾರು 90 ಒಂದು ಕ್ವಿಂಟಲ್ವರೆಗೆ ಅಡಿಕೆ, ಒಣ ಅಡಿಕೆ ಬರ್ತದೆ. ಆಮೇಲೆ ಈ ಅಡಿಕೆ ಸುಲಿಯಕ್ಕೆ ಮಿಷನ್ ಬಂದಿದೆ ಈಗ, ಅದು ಸ್ವಲ್ಪ ಅನುಕೂಲ. ಮಿಷನ್ ಬಂದು ಕೂಡ ಒಂದು ಉತ್ತಮರ ಅಂತ ಒಂದು ಕ್ವಾಲಿಟಿ ಬರಲ್ಲ ಅದರಲ್ಲಿ, ಅಂದ್ರೆ ಸ್ವಲ್ಪ ನಮ್ಮ ಕೈ ಕೆಲಸನೂ ಆಗುತ್ತೆ ಅದರಲ್ಲಿ. ಅಂದ್ರೆ ಕೈಯಲ್ಲಿ ಸುಲಿದು ಮಾಡೋಕ್ಕಿಂತ ಮಿಷನ್ ಅಡ್ಡಿಲ್ಲ ಅಂತ ಆಗಿದೆ. ಹಿಂದಿನ ತರ ಕೈಯಲ್ಲಿ ಸುಲಿಯ ಪದ್ಧತಿ ಇಲ್ಲ, ಹಿಂದೆ ಕಟ್ ಮಾಡ್ತಾ ಇದ್ವಿ ನಾವು ಮಲ್ನಾಡಲ್ಲೆಲ್ಲ. ಈಗ ನಾವು ಕಟ್ ಮಾಡೋ ಪದ್ಧತಿ ಇಲ್ಲ, ಈಗೇನಾದ್ರು ಉಂಡೆ ಅಡಿಕೆ ಮಾಡ್ತಾ ಇದೀವಿ. ಮತ್ತೆ ಒಣಸೋದಕ್ಕೆಲ್ಲ ಅಡಿಕೆ ತಟ್ಟಿ ಇತ್ತು ಹಿಂದೆಲ್ಲ, ಈಗ ತಟ್ಟಿ ಎಲ್ಲ ತುಂಬಾ ದುಬಾರಿ ಆಗಿದೆ. ನಾವೆಲ್ಲ ಮೆಶ್ ಟ್ರೇ ಮಾಡ್ಕೊಂಡಿದ್ದೀವಿ. ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳಾಗಿದ್ದಾವೆ. ಹಂಡೆನೂ ಅಷ್ಟೇ, ಮುಂಚೆ ಕಟ್ಟಿಗೆ ಒಲೆಯಲ್ಲಿ ಬೇಯಿಸ್ತಾ ಇದ್ರು, ಮತ್ತೆ ಬೇಗ ಬೇಯ್ತಾ ಇರಲಿಲ್ಲ. ಈಗ ನಾವು ಸಿಪ್ಪೆದು ತುಂಬಾ ಸ್ವಲ್ಪ ಉತ್ತಮ ತಂತ್ರಜ್ಞಾನದ ಒಲೆಯದು, ಅದನ್ನ ನಾವು ಸಿಪ್ಪೆ ಹಾಕಿ ಬೇಯಿಸಿದ್ವಿ. ನಮಗೆ ಸುಲಭ ಕೆಲಸ, ಸುಲಭ ಆಗಿದೆ, ಮತ್ತೆ ಬಹಳ ಬೇಗ ಬೆಂಕಿ ಕಾವು ಬಂದು ಬೇಗ ಬೇಯುತ್ತದೆ. ಸುಮಾರು ಎಷ್ಟು ಗಂಟೆಗಳ ಕಾಲ ಬೇಯಿಸ್ತೀವಿ? ನಾವು 1.5 ಗಂಟೆ ಬೇಯಿಸ್ಬಿಡ್ತೀವಿ ಅಷ್ಟೇ, 1.5-1.75 ಗಂಟೆ ಅಷ್ಟೇ. ಹೆಚ್ಚಿಗೆ ಹೊತ್ತು ಏನು ಬೇಯಿಸಂತ ಅಗತ್ಯ ಬರೋದಿಲ್ಲ. ರಾಶಿ ಇಡೀ ಆಗಿರೋದ್ರಿಂದ ಹಸ ಬೆಟ್ಟೆ ಕಟ್ ಮಾಡಿ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ಬೇಯಿಸಬೇಕಾಗತ್ತೆ. ಅದೆಲ್ಲ ಸ್ವಲ್ಪ ಈಗ ಬದಲಾವಣೆ ಆಗಿದೆ ನಮ್ಗೀಗ. ಶಿವಸ್ಮೃತಿಗಳೇ, ತೀರ್ಥಳ್ಳಿ ಭಾಗದ ಅಡಿಕೆ ಅಂತ ಹೇಳಂತಂದ್ರೆ ಬಹಳ ಗುಣಮಟ್ಟದ ಅಡಿಕೆ, ಬಹಳ ಚೆನ್ನಾಗಿರುತ್ತೆ, ಮತ್ತೆ ಹೆಸರುವಾಸಿ. ಈಗ ಅಡಿಕೆ ಬೇಯಿಸೋ ಕ್ರಮ ಎಲ್ಲ ಹಿಂದೆ ಹೇಗಿತ್ತದು? ಹಿಂದೆ ಬೇಯಿಸೋದಂದ್ರೆ ನಾವು ಚೊಗರು ಅಂತ ಮಾಡ್ಕಿಂತಿತ್ತು. ಫಸ್ಟ್ ಚೊಗರು ಅಂತ ಹೇಳಿ ಅದಕ್ಕೆ ನೇರಳೆ ತೆಪ್ಪೆ ಗಿಪ್ಪೆ ಬೆಲ್ಲ ಹಾಕಿ ಎಲ್ಲ ಮಾಡ್ಕಿಂತಿತ್ತು. ಆಮೇಲೆ ಬೇಯಿಸೋದಿದೆಯಲ್ಲ, ನಾವೆಲ್ಲ ಹಸ ಬೆಟ್ಟೆ ಮಾಡೋದವಾಗ 3 ಗಂಟೆ ಕಾಲ ಬೇಯಿಸ್ತಿತ್ತು. ಬೇಯಿಸಿದ್ರೆ ಅದು ಕಂಪ್ಲೀಟ್ ನಮ್ಗೆ ಹಿಂಗೆ ಕೋಲ್ ಹಾಕಿ ಹಿಂಗೆ ತೆಗೆದ್ರೆ ನೂಲ್ ಬರ್ಬೇಕು, ಅದಕ್ಕೆ ಕಂಪ್ಲೀಟ್ ನೂಲ್ ಬಂದ್ರೆ ಒಳ್ಳೆ ರೀತಿಲಿ ಬೆಂದಿದೆ ಅಂತೇಳಿ, ಅದೇ ಕಲರ್ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ, ಹಿಂಗೆ ನೋಡಿದ್ಕೊಳ್ಳಿ ಕಲರ್. ಆವಾಗ ನಾವು ಅದನ್ನ ಒಣಸ್ತಿದ್ದು, ಒಣಸಿ ಅದನ್ನ ಒಂದು ದಿವಸ ಇಬ್ಬನಿ ಬಿಡ್ತಿತ್ತು ರಾತ್ರಿ. ಒಂದ್ ದಿವಸ ರಾತ್ರಿ ಇಬ್ಬನಿ ಬಿಡಿ, ಇವತ್ತು ಒಣಗಿದು ಮಗಿಯಲ್ಲ, ನಾಳೆ ಮಗಿಯೋದು. ಆವಾಗ ಒಳ್ಳೆ ಕಲರು ಒಳ್ಳೆ ಇದು ಬರ್ತಿತ್ತು, ಸಣ್ಣ ತೊಳಿ ಒಳ್ಳೆ ಬರ್ತಿತ್ತು. ಆಮೇಲೆ ಸಣ್ಣ ತೊಳಿ ನೋಡಿ ಬೀಜಕ್ಕೆ ಬಿಡೋದು ಅಷ್ಟೇ, ಹಳೆ ಮರದ ನೋಡಿ ಸಣ್ಣ ಅಡಿಕೆ ನೋಡಿ ಬೀಜಕ್ಕೆ ಬಿಡ್ತಿದ್ರು ಅಂತೇಳಿ, ತೊಳಿ ಒಳ್ಳೇದು ಬರ್ತಿತ್ತು. ಈಗ ಅಡಿಕೆ ಬಣ್ಣ ಬರಬೇಕಾದ್ರೆ ಮತ್ತೆ ಶೈನಿಂಗ್ ಬರಬೇಕಾದ್ರೆ ಅದಕ್ಕೆ ಎಣ್ಣೆ ಮತ್ತೆ ಬೆಲ್ಲ ಇನ್ನೇನೇನೆಲ್ಲ ಹಾಕುವಂತ ಪದ್ಧತಿಗಳಿವೆ, ನೀವು ಆತರ ಎಲ್ಲ ಹಾಕ್ತಾ ಇದ್ರ? ಹಾಕ್ತಿದ್ರು ಮೊದ್ಲಿಂದ, ಶೇಂಗಾ ಎಣ್ಣೆ, ಒಳ್ಳೆಣ್ಣೆ, ಬೆಲ್ಲ, ಆಮೇಲೆ ನೇರಳೆ ತೆಪ್ಪೆ ಅಂತ ಆ ಕೆಂಪು ಜಾತಿ ಮತ್ತೊಂದು ಜಾತಿ ಸಿಕ್ತಿತ್ತು, ಆ ಸೊ ಅವನ್ ತಂದು ಮೊದ್ಲು ಬೇಯಿಸ್ಬಿಡೋದು ಹಂಡೇಲಿ, ಬೇಯಿಸ್ಕೊಂಡು ಮೊದ್ಲು ಚೊಗರ್ ಮಾಡ್ಕೊಳೋದು, ಆಮೇಲೆ ಬೇಯಿಸಕ್ ಶುರು ಮಾಡೋದು ಫಸ್ಟ್ ಅಂತೆ. ಆಮೇಲೆ ಬೇಯಿಸ್ತಾ ಬೇಯಿಸ್ತಾ ಅದಾಗೆ ಅಡಿಕೆದೆ ಕೆಂಪು ಬಿಟ್ಟು ಬಿಟ್ಟು ಅದಾಗೆ ಚೊಗರ ಆಗ್ಬಿಡುತ್ತೆ. ಬೇಯಿಸ್ತಾ ಬೇಯಿಸ್ತಾ ಬೇಯಿಸ್ತಿದ್ದಂಗೆ ನಾವು ದಿವಸ ಒಂದೊಂದು ಹಣ್ಣೆ ಬೇಯಿಸ್ತಿದ್ದಂಗು ಕಲರ್ ಚೆನ್ನಾಗಿ ಬರ್ತಿರುತ್ತೆ. ಆಮೇಲೆ 2ನೇ ಕ್ವಿಲ್ ಶುರು ಮಾಡಿದ್ವಿ, 1ನೇ ಕ್ವಿಲ್ 15 ದಿವಸ ಬಿಟ್ಟು ಮತ್ತೆ ಬೇಯಿಸಕ್ ಶುರು ಮಾಡಿದಾಗ ಒಂಚೂರು ಹುಳಿ ಬಂದಿರುತ್ತೆ ಚೊಗರು, ಅವಾಗ ಒಂಚೂರು ಬೆಲ್ಲಾಗೆಲ್ಲ ಹಾಕೊಂಡ್ರೆ ಕರೆಕ್ಟ್ ಮತ್ತೆ ಚೆನ್ನಾಗಿರುತ್ತೆ. ಸುಮಾರು ಎಷ್ಟು ಬಿಸಿಲು ಒಣಗಿಸ್ತಾ ಇದ್ರೆ? ನಾವು ಅವಾಗ 7-8 ಬಿಸಿಲು ಒಣಸ್ತಿದ್ದೆವು ಅವಾಗ, ಅವಾಗ ಸ್ವಲ್ಪ ಇಡೋದು ಅಂದ್ರೆ 7-8 ಬಿಸಿಲು ಒಣಸ್ತಿದ್ವಿ. ಸೊ ಈ ಕ್ರಮದಲ್ಲಿ ಉತ್ತಮ ಗುಣಮಟ್ಟದ ಅಡಿಕೆಯನ್ನು ನೀವು ಮಾಡ್ತಾ ಇದ್ರೆ. ಈಗ ಸಾಮಾನ್ಯವಾಗಿ ಉತ್ತಮ ಗುಣಮಟ್ಟದ ಅಡಿಕೆಗಳಿಗೂ ತುಂಬಾ ಕಡಿಮೆ ಆಗಿದೆ, ಯಾಕೆಂದ್ರೆ ಈಗ ಅಡಿಕೆ ಫಸಲು ಜಾಸ್ತಿ ಆಯಿತು. ಆ ಗುಣಮಟ್ಟವನ್ನು ಕಾಪಾಡ್ಕೊಂಡು ಮೇಂಟೈನ್ ಮಾಡೋಕೆ ರೈತರಿಗೆ ಆಗೋದಿಲ್ಲ. ಮತ್ತು ಹಿಂದೆ ಚಪ್ಪರಗಳನ್ನು ಹಾಕಿ ಒಳ್ಳೆ ರೀತಿ ದಬ್ಬೆ ಚಪ್ಪರ ಮಾಡಿ ಅದ್ರ ಮೇಲೆ ಒಣಸ ಪದ್ಧತಿ ಇತ್ತು, ತುಂಬ ಸೂಕ್ಷ್ಮವಾಗಿ ಕೆಲಸ, ಯಾಕೆಂದ್ರೆ ಅಡಿಕೆ ಪ್ರಮಾಣ ಕಡಿಮೆ ಇತ್ತು ರೈತರಿಗೆ ಅಂದ್ರೆ ಸ್ವಲ್ಪ ಕಡಿಮೆ. ಆಮೇಲೆ ಕೆಲಸಗಾರ ಒಂದು ನುರಿತ ಕೆಲಸಗಾರ ಸಿಗ್ತಾ ಇದ್ರು, ಒಳ್ಳೆ ಕೆಲಸಗಾರ ಜವಾಬ್ದಾರಿ ಇರ್ತಕ್ಕಂಥ ಸಿಗ್ತಾ ಇದ್ರು, ಒಳ್ಳೆ ರೀತಿಲಿ ಮಾಡ್ತಾ ಇದ್ರು. ಈಗೇನಾಗಿದೆ ಅಂದ್ರೆ ಅಡಿಕೆ ಪ್ರಮಾಣ ಜಾಸ್ತಿ ಆಗಿದೆ, ಉತ್ತಮ ಗುಣಮಟ್ಟ ಕೆಲಸಗಾರ ಸಿಗೋದಿಲ್ಲ, ಅವರಿಗೆ ಜವಾಬ್ದಾರಿ ಇರೋದಿಲ್ಲ. ಮತ್ತೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ, ಆಮೇಲೆ ಒಳ್ಳೆ ಬಣ್ಣ ಮಾಡಿ ಅಡಿಕೆ ತಗೊಂಡು ಮಾರ್ಕೆಟ್ ಹಾಕಿದ್ರೆ ಅವನಿಗೆ ಏನ್ ರೇಟ್ ಕೊಡ್ತಾನ, ಅಥವಾ ಒಳ್ಳೆ ಕ್ವಾಲಿಟಿ ಇಲ್ಲದೇ ಇರೋನಿಗೆ ಅದೇ ರೇಟ್ ಕೊಡ್ತಾರೆ. ಹಂಗಾಗಿ ನಾವ್ ಯಾಕೆ ಮಪ್ಪ ಮಾಡಬೇಕು? ನಮಗೂ ಅದೇ ರೇಟ್, ನಾವು ಕಷ್ಟಪಟ್ಟು ಮಾಡಿದವ್ರಿಗೆ ಅದೇ ರೇಟು, ಇನ್ನೊಬ್ಬ ಅಲ್ಲಿ ಏನೋ ರೋಡ್ ಬದಿಯಲ್ಲಿ ಒಣಸಿರ್ತಾನೆ ಅವ್ನು ಒಳ್ಳೆ ಕ್ವಾಲಿಟಿ ಅಡಿಕೆ ಮಾಡಿಲ್ಲ, ಅವನಿಗೆ ಅದೇ ರೇಟ್ ಕೊಡ್ತಾರೆ. ಮತ್ತೆ ಯಾಕೆ ಅಂತ ಹೇಳಿ ಕ್ವಾಲಿಟಿಯನ್ನು ಈಗ ತುಂಬಾ ಜನ ಆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋದು ಕಡಿಮೆ ಮಾಡಿ. ಮಲ್ನಾಡದ ಕೂಡ ಕೂಡ ತುಂಬಾ ಕಡಿಮೆ ಆಗಿದೆ ಈಗ, ಆ ಹಿಂದಿನ ಕ್ವಾಲಿಟಿ ಬರ್ತಾ ಇಲ್ಲ ಈಗ. ಇಲ್ಲ, ಕೆಲವೇ ಮಂದಿ ಮಾತ್ರ ಒಳ್ಳೆ ಕ್ವಾಲಿಟಿ ಅಡಿಕೆ ಮಾಡ್ತಾ ಇದಾರೆ ಈಗ. ಸರಿ ಅವಿನಾಶ್ ಅವರೇ, ಈಗ ತಾವು ಹಣ್ಣಿನ ಬೆಳೆಗಳನ್ನೆಲ್ಲ ಹಾಕೊಂಡಿದ್ರಿ ಅಂತ ಕೇಳಿದೆ. ಇಲ್ಲ, ತುಂಬಾ ಏನೂ ಆಗಿಲ್ಲ, ನಮ್ಮಲ್ಲಿ ಮಂಗನ ಕಾಟ ತುಂಬಾ ಇರೋದ್ರಿಂದ ನಾವು ಏನೇ ಕಷ್ಟಪಟ್ಟು ಬೆಳೆದ್ರು ಕೂಡ ಅವು ಪಾಲಾಗ ಹೋಗುತ್ತೆ. ಮತ್ತೆ ಮಂಗನ ರಕ್ಷಣೆ ಮಾಡೋದು ಕಷ್ಟ. ಸ್ವಲ್ಪ ಅಂಜೂರ ಗಿಡ ಹಾಕಿದ್ದೀವಿ, ಅದು ಬಿಟ್ಟರೆ ಇನ್ನು ರಂಬುಟಾನು ಮತ್ತೆ ಮ್ಯಾಂಗೋಸ್ಟಿನ್ ಇವೆಲ್ಲ ಇನ್ನೂ ಸಣ್ಣ ಗಿಡ, ಇನ್ನು ಫಸಲು ಬರ್ತಾ ಇಲ್ಲ ಅವೆಲ್ಲ. ಪ್ರಯೋಗ ಮಾಡ್ತಾ ಇದ್ರಿ? ಅಲ್ಲ, ಪ್ರಯೋಗ ಮನೆಗೆ ಬೇಕಾಗತ್ತೆ ಅಂತ ಸ್ವಲ್ಪ ಬೆಳೆದಿದ್ದೀವಿ. ಮತ್ತೆ ಸೀತಾಫಲ, ರಾಮಫಲ, ಮತ್ತೆ ಬೀಟ್ರೂಟ್ ಪೈಲ್ ಅಂತ ಒಂದು ಅಲ್ಲೆಲ್ಲ ಸ್ಯಾಂಪಲ್ ಆಗಿ ಒಂದು 2-3-4 ಗಿಡ ಹಿಂಗೆ ಹಾಕಿದ್ದೀವಿ ಅಷ್ಟೇ ಹೊರತು. ಮತ್ತೆ ದಾಲ್ಚಿನ್ನಿ ಎಲ್ಲ ಒಂದು ಮಾಮೂಲಿ ಇದೆ, ಅದು ಅದು ಕಾಡು ಬೆಳೆ, ನಮ್ಮಲ್ಲೇ ಒಂದೆರಡು ಗಿಡ ನೆಟ್ಟು ಬೆಳೆಸ್ತಿದೆ. ಮತ್ತೆ ಇನ್ನು ಜಾಯಿಕಾಯಿ ಗಿಡ ಇದೆ, ಒಂದು 100 ಗಿಡ ಇದೆ, ಅದರಲ್ಲಿ ಈಗ ಬರ್ತಾ ಇದೆಯಾ ಫಸಲು? ಬರ್ತಾ ಇದೆ, ಇನ್ನು ಈಗ 2 ವರ್ಷದಿಂದ ಬರ್ತಾ ಇದೆ. ಒಂದು 100 ಗಿಡ ಇದಾವೆ, ಅದರಲ್ಲಿ ಒಂದು 15-20 ಗಿಡ ಫಸಲು ಬರೋಕೆ ಶುರುವಾಗಿದ್ದಾವೆ ಈಗ. ಅದು ಒಳ್ಳೆ ಬೆಳೆ ಅದು, ಯಾಕೆಂದ್ರೆ ಒಂದ್ಸರಿ ಗಿಡ ಮೇಲೆ ಬರೋದು ಸ್ವಲ್ಪ ಕಷ್ಟ ಆದ್ರೂ ಆಮೇಲೆ ಸುಮಾರು 100 ವರ್ಷ 150 ವರ್ಷ ಆಯುಷ ಇರ್ತದೆ, ನಿರಂತರ ಬೆಳೆ ಬರ್ತಾ ಇರ್ತದೆ, ಒಂದು ಸಣ್ಣ ಮಟ್ಟದ ಆದಾಯದ್ರಿಂದ ಬರ್ತದೆ. ಅದು ಒಳ್ಳೆ ಅಡಿಕೆ ತೋಟದಲ್ಲಿ ಒಳ್ಳೆ ಬೆಳೆ ಅದು. ಮತ್ತೆ ಮಂಗನ ಕಾಟನೂ ಅದಕ್ಕೆ ಹೆಚ್ಚಿಗೆ ಇರೋದಿಲ್ಲ. ಗಿಡಗಳಿಗೂ ಅಷ್ಟೇ, ಜಾನರ್ ಆದ್ರೂ ಅಡ್ಡಿಲ್ಲ, ಅದು ಒಳ್ಳೆ ಬೆಳೆನೇ ಅದು. ಇನ್ನು ಏಲಕ್ಕಿ ಲವಂಗ? ಏಲಕ್ಕಿ ಮಂಗನ ಕಡ ಇರೋದ್ರಿಂದ ನಾವು ಸ್ವಲ್ಪ ಮಾತ್ರ ಬೆಳೀತಿದ್ದೀವಿ. ಲವಂಗ ಗಿಡ ನಮ್ಮಲ್ಲಿ ಒಂದು ಎರಡು ಮೂರು ಗಿಡ ಇದೆ, ಹೆಚ್ಚಿಗೆ ಗಿಡ ಇಲ್ಲ ನಮ್ಮಲ್ಲಿ. ಇನ್ನು ಮಾಮೂಲಿ ಹಲಸು ಮತ್ತು ಕಸಿ ಮಾವುಗಳು ಅವೆಲ್ಲ ಮನೆಗೆ ಬೇಕಷ್ಟು ಬೆಳೆದಿರ್ತೀವಿ ಅಷ್ಟೇ. ಒಳ್ಳೆದು ಅವಿನಾಶ್ ಅವರೇ, ಒಟ್ಟಾರೆಯಾಗಿ ಇವತ್ತಿನ ಕೃಷಿ ಪರಿಸ್ಥಿತಿ ಮತ್ತೆ ಧಾರಣೆ ಇವುಗಳ ಬಗ್ಗೆ ಎಲ್ಲ ತಾವೇನು ಹೇಳ್ತೀರಿ? ಇವತ್ತಿನ ಕೃಷಿ ಅಡಿಕೆ ವಿಚಾರದಲ್ಲಿ ಬಂದಾಗ ರೇಟು ಉತ್ತಮವಾದ ರೇಟ್ ಖಂಡಿತವಾಗಿದೆ. ಅದ್ರ ಬಗ್ಗೆ ನಾವೇನು ಕೆಲವರು ಹೇಳ್ತಾರೆ ಅಭ್ಯಾಸ ಅದು, ಆದರೆ ರೇಟ್ ಸಾಕು, ಒಳ್ಳೆ ರೇಟ್ ಇದೆ. ಕೆಲಸಗಾರರು ನಮಗೆ ಬೆಲೆ ಇದ್ರೆ ಇವತ್ತಿನ ಕಾಲದಲ್ಲಿ, ಇವತ್ತು ನಾವು ನೋಡ್ಬೋದು ಕೆಲಸಗಾರರು ಬಲಿಷ್ಮಿಯಿಂದ ಬರ್ತಾರೆ. ಇವತ್ತು ಕೆಲವು ಜಮೀನುಗಳಲ್ಲಿ ಬಿಹಾರ ಅಸ್ಸಾಂ ಕಡೆ ಬಂದು ಮಾಡೋಂಥ ಜಮೀನುಗಳು ನಾನು ನೋಡಿದ್ದೀನಿ. ನಮಗೆ ಒಟ್ಟಾರೆ ಬೆಲೆ ಚೆನ್ನಾಗಿ ಒಂದೇ ರೀತಿ ಇದ್ಬಿಟ್ರೆ ಕರೆಕ್ಟಾಗಿ ನಮಗೆ ಬೆಲೆ ಗ್ಯಾರಂಟಿ ಇರಬೇಕು. ಏರುಪೇರು ಆಗಬಾರ್ದು. ಇದ್ದಿದ್ರೆ ನಾವು ಕೆಲಸಗಳು ನಾವು ಹೆಂಗೆ ಮಾಡ್ಕೊಂಡು ಹೋಗ್ತೀವಿ? ಆದರೆ ಒಂದು ಸಮಸ್ಯೆ ಏನು, ಎಷ್ಟೇ ಬೆಲೆ ಇದ್ರೂ ಕೂಡ ಈ ಮರ ಹತ್ತಕ್ಕಂಥವ್ರು ಔಷಧಿ ಸ್ಪ್ರೇ ಮಾಡ್ತಕ್ಕಂಥವ್ರು ದೊಡ್ಡ ಸಮಸ್ಯೆ ಇದೆ. ಅದು ಸರ್ಕಾರ ಕೂಡ ಅದಕ್ಕೇನಾದ್ರು ಗಮನ ಕೊಟ್ಟು ಅಂಥವ್ರ ಸಂಖ್ಯೆಯನ್ನು ಜಾಸ್ತಿ ಮಾಡೋದ್ರ ಬಗ್ಗೆ, ಅಥವಾ ಅವ್ರಿಗೇನಾದ್ರು ಒಂದು ಸರ್ಕಾರದ ಸಹಾಯಧನ ಅಥವಾ ಅವರು ವೃತ್ತಿಗೆ ಪ್ರೋತ್ಸಾಹನ ಕೊಟ್ಟು ಅಂಥವ್ರನ್ನ ಬೆಳೆಸಬೇಕು, ಅಥವಾ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಅವರಿಗೆ ಸರ್ಕಾರವೇ ಅವ್ರಿಗೆ ನಿಂತು ಟ್ರೈನಿಂಗ್ ಕೊಟ್ಟು, ಅವ್ರಿಗೆ ಟ್ರೈನಿಂಗ್ ಕೊಡೋಂಥ ವ್ಯವಸ್ಥೆ ಕೂಡ ಇಲ್ಲ. ಈ ರೀತಿಯಾಗಿ ಅವ್ರಿಗೇನಾದ್ರು ಒಂದು ಪ್ರೋತ್ಸಾಹ ಕೊಟ್ಟು ನಮ್ಮ ಮಲೆನಾಡಲ್ಲಿ ಕೂಡ ಮರ ಹತ್ತಕ್ಕಂಥವ್ರದ್ದು ಸಂಖ್ಯೆ ಜಾಸ್ತಿ ಆಗಬೇಕಾಗಿದೆ. ಅಥವಾ ಅದಕ್ಕೊಂದು ಯಂತ್ರ ಕಂಡುಹಿಡಿಬೇಕು ಸರ್ಕಾರ, ಅದಕ್ಕೆ ಏನಾದ್ರು ಸಬ್ಸಿಡಿ ಅದಕ್ಕೆ ಏನಾದ್ರು ಸಹಾಯಧನ ಕೊಟ್ಬಿಟ್ಟು ಯಂತ್ರಗಳು ಬರಂಗ್ ಮಾಡಿದ್ರೆ ಅಡಿಕೆ ಸಮಸ್ಯೆ ಸಾಕಷ್ಟು ಬಗೆಹರಿತದೆ. ಇದ್ರ ಜೊತೆಗೆ ಅಡಿಕೆ ಮತ್ತು ಇನ್ನಿತರ ಬೆಳೆಗಳಲ್ಲಿ ಮಿಶ್ರ ಬೆಳೆನು ಬೆಳ್ಕೊಳ್ಳುವಂತ ಪದ್ಧತಿಗೆ ರೈತರು ಅಳವಡಿಸಿಕೊಳ್ಬೇಕಾಗತ್ತೆ. ಜಾಯಿಕಾಯಿ, ಲವಂಗ, ಏಲಕ್ಕಿ, ಕಾಳುಮೆಣಸು ಇವುಗಳೆಲ್ಲ ಖಂಡಿತವಾಗಿ ಅಡಿಕೆ ತೋಟದಲ್ಲೇ ಬೆಳೆಯುವಂಥದ್ದು, ಖಂಡಿತವಾಗಿ ಅದು ಬರ್ತದೆ. ರೈತರೆಲ್ಲ ಅದರಲ್ಲಿ ಹಾಕೋದ್ರಿಂದ ಉಪ ಬೆಳೆ ಆಗಿದೆ ಅದು. ಅಕಸ್ಮಾತ್ ಅಡಿಕೆ ಬೆಲೆಯಲ್ಲಿ ತೊಂದರೆ ಆದರೂ ಕೂಡ ನಮ್ಗೆ ಇದರಲ್ಲಿ ಬೆಳೆಯಲ್ಲಿ ನಮ್ಮ ಜೀವನ ನಿರ್ವಹಣೆ ಮಾಡ್ಕೊಬಹುದು. ಉಪ ಬೆಳೆ ಬಹಳ ಮುಖ್ಯ ಅಡಿಕೆ ತೋಟದಲ್ಲಿ. ಒಳ್ಳೇದು ಅವಿನಾಶ್ ಮತ್ತೆ ಶ್ರೀನಿವಾಸ ಮೂರ್ತಿ ಅವರೇ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಭೀಮನಗಟ್ಟೆಯ ಬಿಎಸ್ ಅವಿನಾಶ್ ಮತ್ತು ತೀರ್ಥಹಳ್ಳಿ ತಾಲೂಕು ಮುಳಬಾಗಿಲ ನಿವಾಸಿಯಾದ ಶ್ರೀನಿವಾಸ ಮೂರ್ತಿ ಅವರ ಕೃಷಿ ಅನುಭವ ಕುರಿತು ಇದುವರೆಗೂ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಸಂಜೆ 5:30 ಕಿಸಾನವಾಣಿ ಕಾರ್ಯಕ್ರಮ. ಇದರಲ್ಲಿ ಕೃಷಿ ದರ ನಿಗದಿ ಮತ್ತು ಗುಣಮಟ್ಟ, ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾದ ಜೆಬಿ ಸ್ಮಿತಾ ಅವರೊಡನೆ ಸಂದರ್ಶನ ಕೇಳುವಿರಿ.